ಪ್ರಕಾಶ್ಯತು ಸರ್ವರ್ಗೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಸಮುಚೃಂಭತೆ ಅತ್ಯಂತ ಸ್ಫುಟವಾಗಿ ಅಂದರೆ ಫುಲ್ ಆಫ್ ಕ್ಲಾರಿಟಿ ಅಂತರ್ಥ. ಏನ್ ವ್ಯತ್ಯಾಸ ಅಂದರೆ ನಾಮರೂಪ ಸಹಿತವಾಗಿ ಜಾಗೃತದಲ್ಲಿ ಅನುಭವಿಸಲ್ಪಟ್ಟ ವಾಸನಾ ಸಹಿತವಾಗಿ ಕನಸಿನಲ್ಲಿ ಅತ್ಯಂತಿಕ ಅಭಾವದಿಂದ ಗಾಢನಿದ್ರೆ ಸಮ್ಯಕ್ ಉಜೃಂಭತೆ ಪ್ರಕಾಶಮಾನವಾಗಿ ಬೆಳಗ್ತಾ ಇರ್ತಾನೆ. ಅಂತಹ ಈ ಆತ್ಮನು ಅಹಂ ಧೀ ಮುಖ ಅಂತ ಈ ಆತ್ಮನನ್ನ ಅಂತಃಕರಣದ ಗುಹೆಯಲ್ಲಿ ಸ್ಫುಟತರಂ ಸಮ್ಯಕ್ ಉಜೃಂಭತೆ ಸ್ಪಷ್ಟವಾಗಿ ಸ್ವತಂತ್ರವಾಗಿ ಹೆಚ್ಚಿನ ಮಟ್ಟದಲ್ಲಿ ಪ್ರಕಾಶಮಾನವಾಗಿ ಬೆಳಗುತ್ತಾ ಇರ್ತದೆ. ಏನೋ ಇಮಾನ್ ಅಹಂ ಧೀಮುಖ, ಅದೇನು ಸೂಕ್ಷ್ಮವಾಗಿ ನಾನು ಅನ್ನುವ ಅಸ್ಮತ್ ಪ್ರತ್ಯಯ ಇದೆಯೋ ಅದು ನಂತರ ಅಂತಃಕರಣ, ನಂತರ ಬುದ್ಧಿ, ನಂತರ ಮನೋಮಯ, ನಂತರ ಪ್ರಾಣಮಯ ಎಲ್ಲವನ್ನೂ ಸೇರಿಕೊಂಡು ಜಾಗೃತದಲ್ಲಿ ವಿಶಾಲವಾಗಿ ನಾಮರೂಪಗಳಿಂದ ಸಹಿತವಾಗಿ ಸ್ವಪ್ನದಲ್ಲಿ ಪೂರ್ವ ಅನುಭವಿತ ವಾಸನಾ ಸಹಿತವಾಗಿ ಗಾಢನಿದ್ರೆಯಲ್ಲಿ ಏನೂ ಇಲ್ಲ ಎನ್ನುವ ಭಾವದಿಂದ ಅಂತೂ ಇಂತೂ ಸ್ಪಷ್ಟವಾಗಿ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಹೀಗೆ ಬೆಳಗುತ್ತಾ ಇದ್ದಂತಹ ಈ ಆತ್ಮನು ತಾನು ಯಾವ ವಿಕಾರವನ್ನು ಹೊಂದೋದಿಲ್ಲ, ಆದರೆ ನಾನಾ ಆಕಾರ ವಿಕಾರ ಭಾಗಿನ ನೋಡೋರಿಗೆ ಯಾಕೆ ಕಾಣಿಸ್ತಾನೆ, ಎಲ್ಲ ವಿಕಾರಗಳ ಮುದುಕನಂತೆ ಕಾಣ್ತಾನೆ, ಆತ್ಮ ಯುವಕನಂತೆ ಕಾಣ್ತಾನೆ, ಬಾಲಕನಂತೆ ಕಾಣ್ತಾನೆ. ಹೌದೋ, ಅವನು ನಾನಾ ಪ್ರಕಾರವಾಗಿ ಆಕಾರ ವಿಕಾರಗಳಿಂದ ಅವನು ಕಾಣ್ತಾ ಇರ್ತಾನೆ. ಆದ ಸ್ವತಃ ಆಕಾರ ವಿಕಾರ ಭಾಗಿನ ಹೇಗಿರ್ತಾನೆ, ಸ್ವತಃ ನಿತ್ಯಾನಂದ ಚಿದಾತ್ಮನ, ನಿತ್ಯಾನಂದ ಚಿದಾತ್ಮನ ಚಿದೇವ ಯಸ್ಯ ಆತ್ಮ, ಯಾವನಿಗೆ ಚೈತನ್ಯವೇ ಆತ್ಮ ಅನಿಸಿಕೊಂಡಿದೆಯೋ ಅವನಿಗೆ ಚಿದಾತ್ಮ ಅಂತ ಕರೀತಾರೆ. ಯಾರು ಚಿದಾತ್ಮ? ಚೈತನ್ಯವೇ ಆತ್ಮ. ದೇಹ, ಮನಸ್ಸು, ಬುದ್ಧಿ, ಪ್ರಾಣ ಇವೆಲ್ಲ ಆತ್ಮ. ಇವೆಲ್ಲವನ್ನು ಹೊರತುಪಡಿಸಿ ಚೈತನ್ಯವೇ ಆತ್ಮ ಅಂತ ಯಾವ್ದು ಅನಿಸ್ಕೊಂಡಿದೆಯೋ ಅದು ಚಿದಾತ್ಮ. ಆ ಚಿದಾತ್ಮನು ಒಳಗೆ ಒಳಗೆ ಒಳಗೆ ಆ ಚಿದಾತ್ಮನು ನಿತ್ಯಾನಂದ, ನಿತ್ಯವೂ ಆನಂದ ಸ್ವರೂಪನಾಗಿದ್ದಾನೆ. ಯಾವ ಥರ ಆನಂದ? ಚಿತ್ತೇ ತಾನಾಗಿ, ಚೈತನ್ಯವೇ ತಾನಾಗಿ, ಅನಂತತೆಯೇ ತಾನಾಗಿ, ಇರುವಿಕೆಯೇ ತಾನಾಗಿ ಯಾವನು ಸದಾ ಯಾವತ್ತಿಗೂ ಕೂಡ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದ್ದಾನೋ ಸ್ಫುರತಿ ತಂ ಏಕಂ ತಂ ಏತಮ್ಮ ಏಕಮ್ಮ ತಂ ಏತಂ ಹೃದಿ ಸ್ವಂ ವಿದ್ಧಿ. ಅದು ಒಂದನ್ನು ಮಾತ್ರ ಅಂತಃಕರಣದಲ್ಲಿ ಸಾಧಕನು ಗುರುತಿಸಬೇಕು. ಏನೆಂದು ಗುರುತಿಸಬೇಕು? ಆ ಬೆಳಕಿನ ರೂಪನಾದಂತಹ ಕೇವಲ ಚೈತನ್ಯನೇ ಆದಂತಹ ಆತ್ಮನೇ ನಾನು ಅನ್ನುವುದನ್ನ ಅವರವರ ಶುದ್ಧವಾದ ಅಂತಃಕರಣದಲ್ಲಿ ಅವರು ಅದನ್ನು ಗುರುತಿಸಬೇಕು. ಉಪನಿಷತ್ತುಗಳು ಸಹಾಯ ಮಾಡ್ತಾರೆ, ಅವುಗಳನ್ನು ಪ್ರಮಾಣ ಅಂತ ನೀವು ಒಪ್ಪಿಕೊಂಡಿದ್ದೆಯಾದ್ರೆ ಅವು ಸಹಾಯ ಮಾಡ್ತಾರೆ. ನೀನು ಸಂದೇಹ ಸಂಶಯದಿಂದ ಉಪನಿಷತ್ತುಗಳನ್ನು ನೋಡಿದ್ದೆಯಾದ್ರೆ ಅವು ನಿನಗೆ ಸಹಾಯ ಮಾಡಲಿಕ್ಕಿಲ್ಲ. ಜಸ್ಟ್ ಲೈಕ್ ಒಬ್ಬ ದಾರಿ ಹೋಗ ಭೇಟಿ ಆಗ್ತಾನೆ, ಏನಪ್ಪ ಮಲಗೊಂಡಕ್ಕೆ ಹೋಗೋ ದಾರಿ ಯಾವುದು ಅಂತ ಕೇಳ್ತೀರಿ, ಈ ಕಡೆಯಿಂದ ಹೋಗ್ರಿ ಅಂತಾನೆ. ಏನ್ ಗ್ಯಾರಂಟಿ ಅಂತ ಅವನಿಗೆ ವಾಪಸ್ ನೀವು ಕೇಳಿದ್ರೆ, ಏನ್ ಗ್ಯಾರಂಟಿ ಅಂತ ವಾಪಸ್ ಅವನಿಗೆ ನೀವು ಕೇಳಿದ್ರೆ ಬೇಕಾದ್ರೆ ಹೋಗ್ಲಿ ಬಿಡೋದು ಬಿಡ್ರಿ ಅಂತಾನೆ. ಅಂತ ಹೋಗ್ತಾನೆ. ಆಪ್ತ ಪುರುಷ ಪಾಪ ಅವನು ನಮಗೆ ಸಹಾಯ ಮಾಡಿ ಬಂದಾನೆ, ಅವನು ಸಹಕಾರ ಕೊಡ್ಲಿಕ್ಕೆ ಬಯಸ್ತಾನೆ, ನಾವು ಅವನ ಮೇಲೆ ಸಂದೇಹಿಸಬಾರ್ದಲ್ವ? ಒಂದು ನಿಮಗೆ ಬೇರೆ ಕೆಪಾಸಿಟಿಗಳು ಇದ್ದಂತಾದ್ರೆ ನೀವು ಅವನಿಗೆ ಕೇಳಬೇಡ್ರಿ, ಮೊಬೈಲ್ ಓಪನ್ ಮಾಡ್ರಿ, ಮ್ಯಾಪ್ ತೆಗೀರಿ, ಮ್ಯಾಪ್ ಟೈಪ್ ಮಾಡ್ರಿ, ನಿಮಗೆ ಸಾರಿ ತೋರಿಸ್ತವ್ರು. ಇದೇನು ಗ್ಯಾರಂಟಿ ಅಂತ ಅದಕ್ಕೆ ಪ್ರಶ್ನೆ, ಮೊಬೈಲ್ಗೆ ಪ್ರಶ್ನೆ ಮಾಡಿದ್ರೆ ಇದ್ದಾರೆ ತೋರಿಸ್ತದೋ ಇಲ್ಲೋ, ಇದು ತಪ್ಪು ತಪ್ಪು ತೋರಿಸ್ತದೆ. ಈ ಮೊಬೈಲ್ ಮ್ಯಾಪ್ ರೀಡಿಂಗ್ ಏನು ಮಾಡ್ತದೆ, ರೈಟ್ ತಗೋ ಅಂತ ಹೇಳ, ನೀವು ರೈಟ್ ತಗೊಂಡ್ಮೇಲೆ ನೆಕ್ಸ್ಟ್ ರೈಟ್ ತಗೋ ಅಂತ ಹೇಳ, ನೀವು ತಗೊಳ್ಳೋದು ಸೀದಾ ಹೋಗ್ಬೋದೆ, ಅದು ಹೇಳಿಕ್ಕೆ ಶುರು ಮಾಡ್ತದೆ, ನೋ ನೋ ಕಮ್ ಬ್ಯಾಕ್ ಟೇಕ್ ರೈಟ್, ನೋ ನೋ ಕಮ್ ಬ್ಯಾಕ್ ಟೇಕ್ ರೈಟ್, ಡೋಂಟ್ ಗೋ ಡೋಂಟ್ ಗೋ ಡೋಂಟ್ ಗೋ, ದಟ್ ಇಸ್ ನಾಟ್ ದಿ ವೇ ಟು ಗೋ, ನೋಟ್ ಕಮ್ ಬ್ಯಾಕ್ ಟೇಕ್ ರೈಟ್ ಅಂತ ಹೇಳ್ತದೆ. ಇವನ ಏನ್ ಮಾಡ್ತು ಬಿಡ ಅಂತ ಆರಿಸಿ ಹೊಂಟಾದ್ರೆ ಇಲ್ಲಿ ಹೋಗ್ಬಿಡ್ತಾರೆ, ಇಲ್ಲಿಗೆ ಹೋಗ್ಬಿಡ್ತಾನ ಅಷ್ಟೇ ಅವನು. ಹಂಗೆ ಆಗ್ಬಾರ್ದು. ಹಾಗೆ ಏನ್ ಮಾಡ್ಬೇಕು, ಶ್ರದ್ಧಾ. ಉಪನಿಷತ್ತುಗಳು, ಭಗವದ್ಗೀತಾ, ಬ್ರಹ್ಮಸೂತ್ರ, ಇವಕ್ಕೆ ಪ್ರಸ್ಥಾನತ್ರಯಗಳು ಅಂತ ಕರೀತಾರೆ. ಇವು ಅಧ್ಯಾತ್ಮ ವಿಚಾರದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿದ್ದರಿಂದಾಗಿ ಇವುಗಳಿಗೆ ತ್ರಯ ಪ್ರಸ್ಥಾನ ಅಂದರೆ ಪ್ರಸ್ಥಾನತ್ರಯಗಳು, ತ್ರಯ ಪ್ರಸ್ಥಾನ. ಇವುಗಳ ಸ್ಥಾನ ಅತಿ ದೊಡ್ಡದು, ಅಂಥ ದೊಡ್ಡ ಸ್ಥಾನವನ್ನು ಇವು ಹೊಂದಿವೆ. ಇವುಗಳಲ್ಲಿ ನಮಗೆ ವಿಶ್ವಾಸ ಇದೆ. ಹೇಗೆ ನಮ್ಮ ಕಣ್ಣುಗಳಲ್ಲಿ ನಮಗೆ ವಿಶ್ವಾಸ ಇದೆಯೋ, ಹೇಗೆ ನಮ್ಮ ಇಂದ್ರಿಯಗಳಲ್ಲಿ ನಮಗೆ ವಿಶ್ವಾಸ ಇದೆಯೋ, ಕಣ್ಣು ಹೇಳುತ್ತದೆ ಇದು ಕೆಂಪು ಬಟ್ಟೆ, ಏನ್ ಗ್ಯಾರಂಟಿ ಅಂತ ಕೇಳ್ತೀನಿ ಕಣ್ಣಿಗೆ. ನೀವು ಹೇಳಿದ್ದನ್ನು ಯಾಕಪ್ಪ ನಾವು ಒಪ್ಕೋಬೇಕು, ಬೇಡ ಬಿಡು ನಿನಗೇನು ಬೇಕು ಅನ್ಕೋ, ನಾನಂತೂ ನಿನ್ ತೋರಿಸೇನಿ ಕೆಂಪು ಬಣ್ಣದ ಬಟ್ಟೆ ತೋರಿಸ್ತೇನೆ, ಇಲ್ಲ ಬಿಳಿ ಅನ್ಕೋತೀನಿ ಅನ್ಕೋ. ನನಗ್ ಗೊತ್ತದ, ಏನ್ ಗೊತ್ತದ, ನಾ ಏನು ತೋರಿಸೇನೋ ಅದು ಬಿಟ್ಟು ಅದು ಇನ್ನೊಂದು ಬೇರೆ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೌತೆಕಾಯಿ ಸೌತೆಕಾಯಿ ಸೌತೆಕಾಯಿ ಹೀರೆಕಾಯಿ ಆಗ್ತದ, ಉಪ್ಪು ಉಪ್ಪು ಅದೇನು ಸಕ್ಕರೆ ಆಗ್ತದ. ಹೇಗೆ ಇಂದ್ರಿಯ ಸತ್ಯವನ್ನ ಮಾತಾಡ್ತದೆ, ಹಾಗೆ ಇವು ಗ್ರಂಥಗಳು ಸತ್ಯವನ್ನ ಮಾತಾಡ್ತವೆ. ಈ ಸತ್ಯವನ್ನ ನಾವು ಸಂಶಯಿಸಿದ್ದಾದ್ರೆ ಇದು ಬೇರೊಂದು ಸತ್ಯ ಇಲ್ಲಿ ತರೋಣ, ಇರೋದೇ ಒಂದು ಸತ್ಯ. ಏಕಂ ಸದ್ ವಿಪ್ರಾಹ ವಿವಿಧ ವದಂತಿ, ಬಹುಧಾ ವದಂತಿ ವಿವಿಧ ವದಂತಿ. ಏಕಂ ಸತ್, ಯಾವನು ಶಿವ ಅಂತಾನೆ, ಯಾವ ನಾರಾಯಣ ಅಂತಾನೆ, ಯಾವ ರಾಮ ಅಂತಾನೆ, ಯಾವ ಕೃಷ್ಣ ಅಂತಾನೆ, ಯಾವ ದೇವಿ ಅಂತಾನೆ, ಯಾವನು ಉಪಾಸಕ ರಾಮ ಆಂಜನೇಯ ಅಂತಾನೆ, ಯಾವ ರಾಮ ಅಂತಾನೆ, ಅನೇಕ ಅನೇಕ ನಾಮಗಳಲ್ಲಿ ಅನೇಕ ಅನೇಕ ರೂಪಗಳಲ್ಲಿ ಬದಿಸ್ತಾರೆ ಸ್ತುತಿಸ್ತಾರೆ, ದಟ್ಸ್ ಆಲ್ ಓಕೆ. ಆದ್ರೆ ಇರುವ ಸತ್ಯ ಎಷ್ಟಿವೆ, ಒಂದೇ ಸತ್ಯ. ಯಾರು ಕೆರೆ ಅಂತಾರೆ, ಯಾರು ನದಿ ಅಂತಾರೆ, ಯಾರು ಹಳ್ಳ ಅಂತಾರೆ, ಯಾರು ಬಾವಿ ಅಂತಾರೆ, ಯಾರು ಸಿಂಟೆಕ್ಸ್ ಅಂತಾರೆ, ಯಾರು ಸಂಪು ಅಂತಾರೆ, ಯಾರು ಓವರ್ ಹೆಡ್ ಟ್ಯಾಂಕ್ ಅಂತಾರೆ, ನೀ ಏನ್ ಬಿತ್ತದು ಕರಿ, ಆದ್ರೆ ಇರೋದು ಒಂದ ಏನದು, ನೀರು. ಉಪನಿಷತ್ತುಗಳಲ್ಲಿ ಪೂರ್ಣ ಶಬ್ದ, ಇದು ನನ್ನ ಕೈ ಬಿಡುವುದಿಲ್ಲ, ನನಗೆ ಯಾವುದರ ತಿಳುವಳಿಕೆ ಬೇಕಾಗಿದೆಯೋ ಆ ತಿಳುವಳಿಕೆ ಇದು ಸ್ಪಷ್ಟವಾಗಿ ಮೂಡಿಸ್ತದೆ ಅನ್ನುವ 200% ವಿಶ್ವಾಸ. ತಿಳ್ಕೊಳ್ಳಿಕ್ಕೆ ನನಗೆ ಕಷ್ಟ ಆದೀತು, ಏಕೆಂದ್ರೆ ಉಪಕರಣ ಸರಿ ಇಲ್ಲ, ಉಪಕರಣ ಸರಿ ಇಲ್ಲ. ಮನಸ್ಸು ಬುದ್ಧಿ ಉಪಕರಣಗಳು ಅಂತಕ್ಕಣ ಸರಿ ಇಲ್ಲ, ರಾಗದ್ವೇಷಗಳು ತುಂಬಿದೆ, ನಾನಾ ಪ್ರಕಾರವಾದಂತಹ ಅನೈತಿಕತೆ ಅತ್ಯಾಚಾರ ಅದು ತುಂಬಿ ತುಳುಕಿತು. ಅದನ್ನು ತಪ್ಪಿಸಿಕೊಳ್ಳಿಕ್ಕೆ ಮತ್ತೊಂದಿಷ್ಟು ಲಂಚ ಕೊಡ್ತೀಯ, ಮತ್ತೊಂದಿಷ್ಟು ಲಂಚ ತೊಳಿತೀಯ, ಮತ್ತೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಮತ್ತೊಂದು ಲಂಚ ಕೊಡ್ತೀಯ, ಅದನ್ನು ತಪ್ಪಿಸ್ಕೊಳ್ಳಿ. ಪೂರಾ ಲೈಫ್ ಎಲ್ಲ ಏನು ಇನ್ನೊಬ್ಬರಿಗೆ ಭ್ರಷ್ಟರಾದ್ರೂ ಇಲ್ಲ, ನಮಗೆ ನಾವು ಭ್ರಷ್ಟರಾಗುತ್ತೇವೆ. ಹೀಗಾಗಿ ಪಾಪಾಚರಣೆ ದಾನ ಪಾಪಾಚರಣೆ ಜಾಸ್ತಿ ಆದಂಗೆ ದಾನಗಳು ಜಾಸ್ತಿ ಆಗುತ್ತೆ. ಅವ್ರಿಗೆ ಒಂದು ನಮೂನಿ ಪಾಪ ತೊಳ್ಕೋಬೇಕು ಅನ್ನಿಸ್ತು, ಮಾಡೋದೆಲ್ಲ ಮಾಡಿಬಿಡ್ತೀವಿ ಏನದೆ, ಅದಕ್ಕೇನು ನೋಡೋದು, ಒಂದು 500 ಮದುವೆ ಉಚಿತ ಮದುವೆಗಳನ್ನು ಮಾಡಿದ್ವಿ, ಅದ್ರ ದೊಡ್ಡ ಕಥೆ ಅದು. ಆ 500 ಮದುವೆ ಮಾಡಲಿಕ್ಕೆ ಇವನಿಗೆ ಒಂದು 2-3 ಕೋಟಿ ರೂಪಾಯಿ ಖರ್ಚಾಗ್ತದೆ ಇಟ್ಕೊಂಡು. ಆ 2-3 ಕೋಟಿ ಖರ್ಚು ಮಾಡಲಿಕ್ಕೆ ಮತ್ತು 50 ಕೋಟಿ ಇವ ಲಂಚ ತಗೋತಾನೆ, ಅದರೊಳಗೆ 100 ಕೋಟಿ ಖರ್ಚು ಮಾಡ್ತಾನೆ. ಅಂತೂ ಪಾಪದ ಕೂಡ ಏನಾದ್ರು ಇನ್ನು ಬೆಳೀತಾನೆ ಇದೆ ಪಾಪದ ಕೂಡ. ಯಾವ ಭ್ರಷ್ಟತೆಯೂ ಈ ಇಂದ್ರಿಯಗಳಲ್ಲಿ ಇಲ್ಲ, ಹಾಗೆಯೇ ಯಾವ ಭ್ರಷ್ಟತೆಯೂ ಪ್ರಸ್ಥಾನತ್ರಯಗಳಲ್ಲಿ ಇಲ್ಲ. ಜಾತಿಗಳ ಭೇದವನ್ನು ಮಾಡಿ ಹೊಗಳುವ ಬುದ್ಧಿ ಭಗವದ್ಗೀತೆಗೆ ಇಲ್ಲ. ಭಗವದ್ಗೀತೆಯಲ್ಲಿ ಅಕಸ್ಮಾತ್ತಾಗಿ ಏನಾದರೂ ವಿಭಜನೆಯಾಗಿ ಮಾತಾಡಿದ್ದಾದರೆ ಅದರ ಹಿಂದೆ ಸ್ವಾರ್ಥ ಏನೂ ಇಲ್ಲ, ಸಮಾಜದ ಸುವ್ಯವಸ್ಥೆಯೇ ಅದರಿಂದಿರುವ ಕಾರಣ. 4ನೇ ಅಧ್ಯಾಯದಲ್ಲಿ ಬಂದಾಗ ವಿವರವನ್ನು ಕೊಡ್ತೇನೆ, ಈಗ ಸ್ವಲ್ಪ ಮಾಹಿತಿ ಇರಲಿ ಅಂತ ಹೇಳ್ತೇನೆ. ಸಮಾಜದ ಸುವ್ಯವಸ್ಥೆಯೇ ಇದರ ಹಿಂದಿರುವ ಕಾರಣ. ಸಮಾಜ ಅನೇಕ ಅಂತ ನಾವು ನೋಡಿದ್ವಿ, ಹೀಗಾಗಿ ನಮಗೆ ಆ ನಿಸ್ವಾರ್ಥತೆ ಒಪ್ಕೊಳ್ಳೋದು ಕಷ್ಟ ಆಗ್ತದೆ. ಅದಕ್ಕೆ ಭಗವದ್ಗೀತ ಬಾರಿ ಸ್ವಾರ್ಥದ ಅದನ್ನು ಸುಟ್ಟು ಹಾಕ್ಬಿಡ್ರಿ ಅಂತ ಹೇಳಿದ್ರು. ಏಕೆಂದ್ರೆ ಅದರ ನಿಸ್ವಾರ್ಥತೆ ಏನು ಅಂತ ತಿಳ್ಕೊಂಡು ಭಾರಿ ಕಷ್ಟ. ಯಾಕೆ ಕಷ್ಟ ಅಂದ್ರೆ ಸಮಾಜವನ್ನು ಒಂದು ಘಟಕ ಅಂತ ನಾವು ನೋಡೋದಿಲ್ಲ. ಸಮಾಜ ಈ ದೇಹ ಇದು ಒಂದು ಘಟಕ, ಒನ್ ಯೂನಿಟ್ ಅಂತ. ಈ ದೇಹ ಒಂದು ಯೂನಿಟ್, ಒಂದು ಘಟಕ ಅಂತ ನೋಡಿದ್ದಕ್ಕೆ ನಮಗೆ ಕೈ ಬಗ್ಗೆ ಕಾಲಿಗೆ ಮಾತ್ಸರ ಇಲ್ಲ, ಕಾಲಿನ ಬಗ್ಗೆ ಕೈಗೆ ಮಾತ್ಸರ ಇಲ್ಲ. ಕಾಲು ಎಂದು ಕೈ ಜೊತೆ ಸ್ಪರ್ಧೆ ಮಾಡಿಕೊಳ್ಳುವುದಿಲ್ಲ, ಕೈ ಎಂದು ತಲೆ ಜೊತೆ ಸ್ಪರ್ಧೆ ಮಾಡಿಕೊಳ್ಳುವುದಿಲ್ಲ, ತಲೆ ಅನ್ನುವಂಥದ್ದು ಆ ನಮ್ಮ ಅಂಗೈಗಳ ಜೊತೆ ಸ್ಪರ್ಧೆ ಮಾಡಿಕೊಳ್ಳುವುದಿಲ್ಲ. ಅವೆಲ್ಲವೂ ತಂತಮ್ಮ ಕಾರ್ಯದಲ್ಲಿ ತೊಡಗಿರ್ತ. ಯಾಕೆ ಅವು ಯಾಕೆ ಒಂದಕ್ಕೊಂದು ಸ್ಪರ್ಧೆ ಮಾಡಬಾರ್ದು? ಕೈನೂ ನಾನು, ಕಾಲು ನಾನು, ಎಡಗೈನೂ ನಾನು, ಬಲಗೈನೂ ನಾನು, ತಲೆನೂ ನಾನು, ಪಾದಾನೂ ನಾನು. ನಾ ಯಾರ ಜೊತೆ ಸ್ಪರ್ಧೆ ಮಾಡಲಿಲ್ಲ? ತಾಯಿ ಹೇಳ್ತಾಳೆ, ದೊಡ್ಡ ಮಗನು ನನ್ನ ಮಗನ, 2ನೇ ಮಗನು ನನ್ನ ಮಗನ, 3ನೇ ಮಗಳು ನನ್ನ ಮಗಳ, 4ನೇ ಮಗನು ನನ್ನ ಮಗನ. ನಾ ಯಾರನ್ನ ಒಳ್ಳೆಯವರು, ಯಾರನ್ನ ಕೆಟ್ಟವರು, ಯಾರು ದೂರ ಇಡಬೇಕು, ಯಾರನ್ನ ಹತ್ತಿರ ಇಡಬೇಕು ಅಂತ ನಾ ಯಾಕೆ ಮಾಡ್ಲಿಕ್ಕೆ ಹೋಗ್ಲಿ? ತಾಯಿ ಅಂತಾಳೆ, ಅದು ನಂದ ತುಂಡು, ಇದು ನಂದ ತುಂಡು, ಯಾರ ತುಂಡು ದೂರ ಇಡ್ಲಿ ಹೇಳ. ಏನು ಉತ್ತರ ಕೊಡ್ತೀರಿ? ಹಾಗೆಯೇ ಈ ಸಮಾಜವನ್ನ ಒಂದು ಘಟಕ ಅಂತ ನೋಡಿಬಿಟ್ರೆ ನಮಗೂ ನಿಮಗೂ ಜಾತಿ ಸ್ಪರ್ಧೆ ಬರುವುದೇ ಇಲ್ಲ. ನಾ ಸಮಾಜವನ್ನು ಒಂದು ಘಟಕ ಅಂತ ನೋಡೋದಿಲ್ಲ, ಸಮಾಜವನ್ನು ನೋಡುವಾಗಲೇ ತುಂಡಾಗಿ ನೋಡ್ಬಿಡ್ತೀವಿ. ಮತ್ತೆ ಜಾತಿ ಸೆನ್ಸಸ್ ಬೇರೆ ಮಾಡಿ ಕಳಿಸೋದು, ಇನ್ನು ಇದು ಮತ್ತೆ ಹುಟ್ಟಿಸೋದು. ಈ ಬ್ರಾಹ್ಮಣರು ತಂಪಾಗಿ ಪ್ರಸುಮ್ಮನೆ ಇದ್ದು ಏನ್ ಮಾಡ್ತೀರ ಮಾಡ್ಕೊಳ್ರಿ, ಇದು ಇವರಿಗೂ ಕೊಳ್ಳಿ ಕೊಳ್ಳಿ ಇರೋದು ಜಗಳ ಮಕ್ಕಳು, ನೀವು ಜಗಳ ಜಗಳ ಒಳಗೆ ಜಗಳ ಸ್ಮಾರ್ತರು ವೈಷ್ಣವರು ಜಗಳ ಸಂಕೇತಿಗಳು ಸ್ಮಾರ್ತರು ಶ್ರೀ ವೈಷ್ಣವರು ಮೇಲ್ಕೋಟೆಯವರು ಉಡುಪಿಯವರು ಜಗಳ್ರಿ ನೀವು. ಯಾಕೆ ಈಗ ನೆಕ್ಸ್ಟ್ ಬರ್ತದ ನೋಡ್ರಿ, ಇದನ್ನು ನೀವು ಒಪ್ಕೊಂಡ್ಬಿಡ್ರಿ, ಈಗ ಬ್ರಾಹ್ಮಣರಿಗೆ ಮೀಸಲಾತಿ ಅಂತ ಒಪ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಬರ್ತದೆ ಏನು ಅಂದ್ರೆ ಬ್ರಾಹ್ಮಣರೊಳಗೆ ನಮ್ದು ಭಾರಿ ಕಡಿಮೆ ಸಂಖ್ಯೆ ಆದ್ರೆ ನಮ್ಮ ಮೀಸಲಾತಿ ಪರ್ಸೆಂಟೇಜ್ ಜಾಸ್ತಿ ಮಾಡಿ. ನೆಕ್ಸ್ಟ್ ಬರ್ತದೆ ಇದೆಲ್ಲವೂ ಒಡೆದ ಆಳ ಬುದ್ಧಿ. ಕಾಂಗ್ರೆಸ್ನವರು ಹಾಕಿಕೊಟ್ಟಿರುವಂತ ವಿಷ ಬೀಜ ಇದು. ಅವ್ರು ಯಾರಿಂದ ಕರ್ಕೊಂಡ್ರು? ತರತರಾಂತರಗಳಿಂದ ಬುದ್ಧಿ, ಕೆಟ್ಟ ಬುದ್ಧಿ, ಹೊಲಸು ಬುದ್ಧಿ, ಹಿಪೋಕ್ರಿಟ್ಸ್, ಮೂರ್ಖ. ಒಂದು ಘಟಕ ಅಂತ ನೋಡ್ಬಿಡಲ್ಲ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಸ ಭೂಮಿ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ ಪುರುಷ ಕೀವೇದಗುಂ. ಸರ್ವಂ ಸರ್ವಂ ಇರುವುದೆಲ್ಲವೂ ಕೂಡ ಆ ಒಬ್ಬನೇ ಪುರುಷ. ಕಾಲ ಯದ್ಭೂತಂ ಆಗಿ ಹೋದ ಕಾಲ, ಯಚ್ಚ ಭವ್ಯಂ ಮುಂದೆ ಬರುವ ಕಾಲ, ಎಲ್ಲವೂ ಕೂಡ ಒಬ್ಬನೇ ಪುರುಷೋತ್ತಮ. ಪಾದೋಸ್ಯ ವಿಶ್ವ ಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ತ್ರಿಪಾದೋದಯ ಪುರುಷ. ಕಾಲ ತುದಿಯಿಂದ ಹಿಡಿದುಕೊಂಡು ತಲೆಯ ಕೂದಲಿನ ತುದಿಯವರೆಗೂ ಎಲ್ಲವೂ ಕೂಡ ಒಂದೇ ಒಂದು ಘಟಕ ಅಂತ ನೋಡ್ಬಿಡಿ. ಈಗ ನಂಗೆ ಹೇಳಿ, ಕಾಲು ನೀಚ ತಲೆ ಶ್ರೇಷ್ಠ ಅಂತ ನೀವು ಹೇಳ್ತೀರಾ? ನಿನಗೆ ತಲೆ ಎಷ್ಟು ಅವಶ್ಯಕತೆಯೋ ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಯಾರು? ಕಾಲಿನ. ಕಾಲು ಎಷ್ಟು ಅವಶ್ಯಕತೆಯೋ ಅದಕ್ಕಿಂತ ಹೆಚ್ಚಿನ ಅವಶ್ಯಕತೆ ಕೈ. ಅಕಸ್ಮಾತ್ ಈ ಕೈ ಏನಾದರೂ, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್ ಅಂತೇಳಿ ಹಂಗರ್ ಸ್ಟ್ರೈಕ್ ಮಾಡ್ತದೆ, ಉಪವಾಸ ಸತ್ಯಾಗ್ರಹ. ಎಲ್ಲಿ ಜಂತರ್ ಮಂತರ್ ಒಳಗೆ ಹೋಗಿ, ಈ ಜಂತರ್ ಮಂತರ್ ದಿಲ್ಲಿ ಜಂತರ್ ಮಂತರ್ ಹೋಗಿರೋದು ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ನೀವು ಹೋಗಿ ಕೇಳ್ತೀರಿ, ಏನ್ ಡಿಮಾಂಡ್ ಅದ ನಿಮ್ದು ಅಂತ ಕೇಳ್ತೀರಿ. ಅದಂತದ, ನನಗೆ ಊಟ ಮಾಡಿ ಮಾಡಿ ಮಾಡಿ ಮಾಡಿ ಬೇಸರ ಆಗಿಬಿಟ್ಟದ, ನನಗೆ ವಾಕಿಂಗ್ ಹೋಗ್ಬೇಕಾಗ್ಯದ. ಇನ್ನು ಮುಂದೆ ನಾವು ಊಟ ಮಾಡಂಗಿಲ್ಲ, ನನಗೆ ವಾಕಿಂಗ್ ಕೊಡ್ರಿ ಅಂತ ಸ್ಟ್ರೈಕ್ ಮಾಡಿದರೆ ನೀವು ಅಂದ್ರೂ ಅದು ಸಾಧ್ಯ ಆಗುದಿಲ್ಲ. ಯಾಕೆ? ಕೈ ಕೆಳಗ ಮಾಡಬೇಕು, ಕಾಲ ಮೇಲೆ ಮಾಡಿ ನಡಿಬೇಕಲ್ಲ. ಆದ್ರೆ ಅಂತ ಕೆಟ್ಟ ಬುದ್ಧಿ ಆ ಕೈಗಿಲ್ಲ. ಅದು ಏನ್ ಅನ್ಕೋತದ ಅಂದ್ರೆ, ನಾ ಊಟ ಮಾಡೋದು ನನಗಾಗಲ್ಲ ನಮ್ಮ ಯಜಮಾನನಿಗಾಗಿ, ನಾನು ನಡೆದಾಡೋದು ನನಗಾಗಲ್ಲ ನಮ್ಮ ಯಜಮಾನನಿಗಾಗಿ, ನಾನು ಮಾತಾಡೋದು ನನಗಾಗಲ್ಲ ನನ್ನ ಯಜಮಾನನಿಗಾಗಿ, ನಾನು ಕೊಡೋದು ತಗೊಳ್ಳೋದು ಮಾಡೋದು ಇದು ನನಗಾಗಲ್ಲ ನಮ್ಮ ಯಜಮಾನನಿಗಾಗಿ. ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಚಟುವಟಿಕೆ ಎಲ್ಲವೂ ಯಜಮಾನನಿಗಾಗಿ ಯಜಮಾನನಿಗಾಗಿ. ಯಜಮಾನ ಯಾರು? ಯಜಮಾನ ಈ ಘಟಕದ, ಈ ಘಟದ ಒಡೆಯ. ಹೀಗಾಗಿ ಯಾವ ದ್ವೇಷವೂ ಇಲ್ಲ, ಯಾವ ಮಾತ್ಸರ್ಯವೂ ಇಲ್ಲ. ನನಗೆ ಅನಿಸ್ತದೆ, ನಾನು ಪೂಜೆ ಮಾಡ್ತಾ ಇರೋದು ನನಗಾಗಲ್ಲ ಈಶ್ವರನಿಗಾಗಿ, ನಾನು ತೋಟ ಮಾಡ್ತಾ ಇರೋದು ನನಗಾಗಲ್ಲ ಈಶ್ವರನಿಗಾಗಿ, ನಾನು ಟಾಯ್ಲೆಟ್ ಸ್ವಚ್ಛ ಮಾಡ್ತಾ ಇರೋದು ನನಗಾಗಲ್ಲ ಈಶ್ವರನಿಗಾಗಿ ಅಂತ ನಮಗೆ ಅನಿಸ್ಬಿಟ್ಟಿದ್ದಾದ್ರೆ ಇದರೊಳಗೆ ಕೀಳು ಯಾವುದು ಉಚ್ಚ ಯಾವುದು ನೀವು ಹೇಳಿ. ಹಾಗೆ ಎಲ್ಲವೂ ಸಮ ಅಂದಮೇಲೆ ಅವ್ರು ಮಾಡೋ ಕೆಲಸ ಇವ್ರು ಮಾಡಲಿ, ಇವ್ರು ಮಾಡೋ ಕೆಲಸ ಅವ್ರು ಮಾಡಲಿ, ಕಣ್ಣು ಮಾಡೋ ಕೆಲಸ ಕಿವಿ ಮಾಡಲಿ, ಕಿವಿ ಮಾಡೋ ಕೆಲಸ ನಾಲಿಗೆ ಮಾಡಲಿ, ಏನು ಸಮ ಆಗುದಿಲ್ಲ. ಅಂದ್ರೆ ಏನರ್ಥ? ಅವರವರು ಅವರವರ ಕರ್ತವ್ಯಗಳನ್ನು ಮಾಡ್ತಾ ಇರಬೇಕು, ಆದರೆ ಸಮತೋಲವಾಗಿ ಬಾಳ್ವೆ ನಡೆಸ್ಕೊಂಡು ಹೋಗಬೇಕು. ಇದು ಈಶ್ವರ ಭಾವ ಇದ್ರೆ ಮಾತ್ರ ಸಾಧ್ಯ. ಪ್ರತಿಯೊಬ್ಬರು ಈಶ್ವರ ಭಾವ ಬೆಳೆಸ್ಕೋಬೇಕು. ರಾಷ್ಟ್ರ ಈಶ್ವರ ಭಾವ ಅಂದ್ರೇನು? ರಾಷ್ಟ್ರೀಯ ಭಾವ. ನಾನು ನೌಕರಿ ಮಾಡಿದ್ರು ನನ್ನ ರಾಷ್ಟ್ರ ಮಾತೆಗಾಗಿ, ನಾನು ಬಿಸಿನೆಸ್ ಮಾಡಿದ್ರು ನನ್ನ ರಾಷ್ಟ್ರ ಮಾತೆಗಾಗಿ, ನನ್ನ ಹಣ ಕೂಡಿಟ್ಟರೂ ಕೂಡ ಅದು ರಾಷ್ಟ್ರ ಮಾತೆಗಾಗಿ ಅಂತನೋ ನಿನಗೆ ಯಾವ ಪಾಪವೂ ಅಂಟೋದಿಲ್ಲ. ಆದ್ರೆ ಆಗುದಿಲ್ಲ, ನನ್ನ ಹಣ ರಾಷ್ಟ್ರಕ್ಕಾಗಿ ಕೂಡಿಡ್ಬೇಕಾಯ್ತು ಅಂದ್ರೆ ನಾನು ಕರ್ತನ ಮಾಡಬೇಕಾಗೇ ಇಲ್ಲ. ನಾನು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರದಲ್ಲಿ ಕಳ್ತನ ಮಾಡಿ ಅಷ್ಟಷ್ಟು ಅಷ್ಟಷ್ಟು ತೆಗೆದು ಕುಡಿಸಿ ಕುಡಿಸಿ ಯಾಕೆ ಇಡ್ತೇನೆ ಅಂತಂದ್ರೆ ಅದು ನನಗೋ. ಟ್ಯಾಕ್ಸ್ ಅವಾಯ್ಡ್ ಯಾಕೆ ಮಾಡ್ತೇನೆ ಅಂತಂದ್ರೆ ನನಗೆ ಉಳಿತಾಯ ಆಗ್ಬೇಕು. ಟ್ಯಾಕ್ಸ್ ಕೊಟ್ರೆ ರಾಷ್ಟ್ರಕ್ಕೆ, ಟ್ಯಾಕ್ಸ್ ಉಳಿಸ್ಕೊಂಡ್ರೆ ನನಗೆ. ರಾಷ್ಟ್ರೀಯ ಭಾವವೇ ಈಶ್ವರ ಭಾವ. ಈಶಾವಾಸ್ಯಮಿದಗುಂ ಸರ್ವಂ ಯತ್ ಕಿಂಚ ಜಗತ್ಯಾಂ ಜಗತ್. ಈ ರಾಷ್ಟ್ರವೇ ನನ್ನ ತಾಯಿ, ಈ ರಾಷ್ಟ್ರವೇ ನನ್ನ ತಂದೆ, ಈ ರಾಷ್ಟ್ರವೇ ನನ್ನ ದೇವರು ಅನ್ನುವ ಭಾವ ನಮಗೆ ಹುಟ್ಟಬೇಕು. ನಮ್ಮ ಪ್ರದೇಶದಲ್ಲಿ 1% ಆದ್ರೂ ಇಂಥವ್ರು ಇದ್ದಾರೋ ಡೌಟ್ ನಾನು. ಅನಿಸ್ತದ ಹಿಂಗೆ ಕುತ್ಕೊಂಡಾಗ ನಮ್ಗೆ 15 ಮಂದಿಗೂ ಅದೇ ಫೀಲಿಂಗ್ ಅದರ ಅಂತ ಅನಿಸ್ತದ. ಆದ್ರೆ ಎಷ್ಟು ಪರ್ಸೆಂಟ್ ಆಗ್ತದೆ ನೋಡಿದ್ರೆ 15 ಜನ, ಈ 15 ಜನ ಎಷ್ಟು ಪರ್ಸೆಂಟೇಜ್ ಆಗ್ತದೆ? 7 ಕೋಟಿಗೆ 15 ಜನ ಎಷ್ಟು ಪರ್ಸೆಂಟೇಜ್ ಆಗ್ತದೆ? 7 ಕೋಟಿಗೆ 1% ಅಂದ್ರೆ 7,000. 7,000 ಇಲ್ಲ, 8,000,000,000,000.0000 ಹಾಕೋದು ಹೋಗುತ್ತೆ. ಜಪಾನ್ದಲ್ಲಿ ಚೈನಾದಲ್ಲಿ ಎದೆ ಸೀಳಿದ್ರೆ ರಾಷ್ಟ್ರ, ಇನ್ನೊಂದೇನು ಅವ್ರ ಭಾವದಲ್ಲಿಲ್ಲ. ಇವತ್ತು ಇಡೀ ಜಪಾನ್ ಭೂಕಂಪದೊಳಗೆ ಮುಳುಗೋಗ್ಲಿ, ಬರೀ 3 ವರ್ಷದೊಳಗೆ ಪುನಃ ಮತ್ತೆ ಜಪಾನ್ ಎದ್ದಿದ್ದರು. ಅಂತ ಶಕ್ತಿ ಜಪಾನಿಗಿದೆ, ಜಗತ್ತಿನ ಉಸಿರಾಟವನ್ನ ಬಂದ್ ಮಾಡುವಂತ ಶಕ್ತಿ ಜಪಾನಿಗಿದೆ. ಏನದು ಸೀಕ್ರೆಟ್ ಅಂತಂದ್ರೆ ರಾಷ್ಟ್ರೀಯ ಭಾವ. ಅವರು ಎಷ್ಟು ಮುಂದೆ ಹೋಗ್ಯಾರ ಗೊತ್ತಾ? ಎಲ್ಲೆಲ್ಲಿ ಲಿಫ್ಟ್ ಒಳಗಡೆ ನೀವು ಕುತ್ಕೊಂಡು ನಿಂತ್ಕೊಂಡಾಗ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಕಾಯಿನ್ ಬೂತ್ ಇರುತ್ತೆ. ಲಿಫ್ಟ್ ಒಳಗೆ ಒಂದು ಕಾಯಿನ್ ಬೂತ್ ಇರುತ್ತೆ. ಆ ಕಾಯಿನ್ ಬೂತ್ನಾಗ ಒಂದು ಯಾವುದೋ ನಾಣ್ಯ ಇಂತಿಷ್ಟು ಹಾಕ್ಬೇಕು, ಒಂದು 20 ಸೆಂಟೋ ಏನೋ ಒಂದು ಹಾಕ್ಬೇಕು ಅಂತ ಇರ್ತದೆ. ಅದನ್ನ ನೀವು ಹಾಕಿದ ಮೇಲೆ ಕೊಳಕ್ಕಂತ ಕೆಳಗೆ ಹೋಗ್ಬಿಡುತ್ತೆ, ಹೌದಾ? ಅಷ್ಟೊಳಗೆ 130 ಅಂತಷ್ಟು ಹೋಗ್ಬಿಟ್ಟಿರ್ಬೋದು. ಬರೀ ಕಾಯಿನ್ ಹಾಕಿ ಕೆಳಗೆ ಮುಟ್ಟೋದ್ರೊಳಗಾಗಿ 130 ಅಂತಷ್ಟು ಹೋಗಿದ್ದಿತ್ತು. ನಂಬುತ್ತೀರಿ? ಅವನು ಶ್ರೀ ಶ್ರೀ ಆಶ್ರಮದಲ್ಲಿ ಬಂದಾಗ ಅವನು ಹೇಳ, ನಾವು ಜಾಪನೀಸ್ ಎಷ್ಟು ಮುಂದೆ ಹೋಗಿವಿ ಅನ್ನೋದನ್ನ ಉದಾಹರಣೆ ಕೊಟ್ಟು ಹೇಳ. ಕಾಯಿನ ಕೆಳಗೆ ಬೀಳೋದ್ರೊಳಗಾಗಿ ನೀವು ಆಗಲೇ ಮುಟ್ಟಿಬಿಟ್ಟಿರ್ತೀರಿ. ಎಷ್ಟು ಫಾಸ್ಟ್ ಇದೆ ಹೋಗಿ ಹೇಳ. ಹುಬ್ಬಳ್ಳಿಯಾಗ ನಮ್ಮ ಲಿಫ್ಟ್ ಅದ, ಅದ ಹೋದ್ರೆ ಹೋದ್ರೆ ಇದ್ರೆ ಹೋಗದೇ ಇಲ್ಲ. ಅದ ಅರ್ಧ ಹೋಗಿ ನಿಂತಂದ್ರೆ ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ. ಆಮೇಲೆ ಕೂಗ್ಬೇಕು, ಕೂಗಿದ ಮೇಲೆ ಅವ್ರು ಓಡಿ ಹೋಗಿ ಸ್ವಿಚ್ ಆಫ್ ಮಾಡಿ ಪುನಃ ಆನ್ ಮಾಡ್ತಾರೆ. ಮತ್ತದ ಇದು ನಮ್ಮ ರಾಷ್ಟ್ರದ ವಿಕಾಸ. ಏನು ವಿಕಾಸ? ಆಶ್ರಮದಲ್ಲಿಯೂ ಲಿಫ್ಟ್ ಹಾಕ್ಯಾರ. ಮುಂದೆ ಏನ್ ಮಾಡ್ತದದು? ಇಷ್ಟು ಮಾಡ್ತದ ನೋಡ್ರಿ. ತಾತ್ಪರ್ಯ ಏನು ಅಂತಂದ್ರೆ, ಎಲ್ಲಿವರೆಗೂ ಈಶ್ವರ ಭಾವವನ್ನು ನಮ್ಮ ಸಮೀಪಕ್ಕೆ ತಗೊಂಡು ಬರುವುದಿಲ್ಲ, ಎಲ್ಲಿವರೆಗೂ ನಮ್ಮ ಮಾತಿನಲ್ಲಿ, ನಮ್ಮ ಕೃತಿಯಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಅಂತಃಕರಣದಲ್ಲಿ ಆ ಈಶ್ವರ ಭಾವನೆ ತರೋದಿಲ್ಲ. ಅಲ್ಲಿವರೆಗೂ ಅಂತಃಕರಣದಲ್ಲಿ ಆ ಬ್ರಹ್ಮನು ನಾನೇ ಇದ್ದೇನೆ ಅಂತ ತಿಳ್ಕೊಂಬುದು ಸಾಧ್ಯವೇ ಇಲ್ಲ. ಅಂತಃಕರಣದಲ್ಲಿ ಆ ಬ್ರಹ್ಮನು ನಾನೇ ಇದ್ದೇನೆ ಅನ್ನೋದು ನಾನು ಸ್ಪಷ್ಟವಾಗಬೇಕಾದ್ರೆ ಅಂತಃಕರಣದಲ್ಲಿ ಮೊದಲು ಈಶ್ವರನು ತಂದ್ಕೋಬೇಕು. ಹೌದು, ಹೇಗೆ ತಂದ್ಕೋಬೇಕು? ಪ್ರತ್ಯಗ್ ರೂಪತಯ, ಒಳಗಿಂತ ಅತ್ಯಂತ ಒಳಗೆ, ಸದಾ ಅಹಮಹಂ ಇತಿ ಅಂತಃಸ್ಫುರನೇಕದ ನಾನಾ ವಿಕಾರ ಭಾಗಿನ್ ಇಮಾನ್ ಪಶ್ಯನ್ ಪಶ್ಯನ್ ಅಹಂ ದ್ವಿಮುಖ. ಹೇಗಿದ್ದಾನೆ? ನಿತ್ಯಾನಂದ ಚಿದಾತ್ಮನ ಸ್ಫುರತಿ ತಂ ವಿದ್ಧಿ ಸ್ವಂ ಏತಂ ಹೃದಿ. ಅವರವರ ಅಂತ ಹೃದಿ ಅಂದ್ರೆ ಅಂತಃಕರಣ, ಅವರವರ ಈ ಅಂತಃಕರಣದಲ್ಲಿ. ಯಾವ ಅಂತಃಕರಣದಲ್ಲಿ? ಬೆಳಗಿನ ಕ್ಲಾಸ್ನಲ್ಲಿ ನೋಡಿದಂತೆ ರಾಗದ್ವೇಷರಹಿತವಾದ ಅಂತಃಕರಣದಲ್ಲಿ, ಈ ಅಂತಃಕರಣದಲ್ಲಿ. ವಿದ್ಯೆ ಏನೆಂದು ವಿದ್ಯೆ ಅಂದ್ರೆ ಚೆನ್ನಾಗಿ ತಿಳ್ಕೊ. ಏನೆಂದು? ಆ ಆತ್ಮನು ನಿತ್ಯ ಆನಂದ ಚಿದಾತ್ಮನ ಚಿದಾತ್ಮನ ಶಾಶ್ವತವಾದ ಚೈತನ್ಯ ಸ್ವರೂಪನೇ ತಾನಾಗಿ ಇದ್ದಾನೆ. ಏನ್ ನಡೆದ ಮೈ ಮುರಿತೀರ ಯೋಗೇಶ್ ಗುರುಜಿ? ಆ ಮೈ ಮುರಿದಿರಪ್ಪ ಇನ್ನೂರ ಇಪ್ಪತ್ತೈದನೇ ಶ್ಲೋಕ. ಬ್ರಹ್ಮಾಭಿನ್ನತ್ವ ವಿಜ್ಞಾನ ಭವಮೋಕ್ಷಸ್ಯ ಕಾರಣ ಏನಾದ್ವಿತೀಯಮಾನಂದಂ ಬ್ರಹ್ಮ ಸಂಪದ್ಯತೆ ಬುಧೈ. ಬ್ರಹ್ಮಾಭಿನ್ನತ್ವ ವಿಜ್ಞಾನ ಭವಮೋಕ್ಷಸ್ಯ ಕಾರಣ ಏನಾದ್ವಿತೀಯಮಾನಂದಂ ಬ್ರಹ್ಮ ಸಂಪದ್ಯತೆ ಬುಧೈ. ಬ್ರಹ್ಮ ಬುಧೈಹಿ, ಬ್ರಹ್ಮನನ್ನ ತಿಳಿದವರು, ಬುಧೈಹಿ ಜ್ಞಾನಿಗಳು, ಮುಕ್ತರು, ಆಚಾರ್ಯ ಪರಂಪರೆಯಲ್ಲಿ ಬಂದಿದ್ದವರು, ಸಂಪ್ರದಾಯವನ್ನು ಬಲ್ಲವರು, ಸ್ವಯಂ ತೀರ್ಣರು, ಇವೆಲ್ಲ ಬ್ರಹ್ಮ ಬುಧೈಹಿ. ಏನ ಯಾವುದರಿಂದಾಗಿ ಅದ್ವಿತೀಯಂ ಆನಂದಂ ಸಂಪದ್ಯತೆ. ಅದ್ವಿತೀಯಂ ಎರಡಿಲ್ಲದೆ ಇರುವ ಒಂದೇ ಒಂದು ಆನಂದವನ್ನು, ಎರಡಿಲ್ಲದೆ ಇರುವ ಒಂದೇ ಒಂದು ಆನಂದವನ್ನು, ಏನ್ ಚಂದ. ಯಾವ ಒಂದು ಆನಂದವನ್ನ ಗುರುತಿಸಿದ ನಂತರ ಇನ್ನೊಂದು ಆನಂದ ಬೇಕು ಎನ್ನುವ ಪ್ರವೃತ್ತಿ ಉಳಿಯೋದಿಲ್ಲವೋ, ಇನ್ನೊಂದು ಆನಂದವನ್ನು ಪಡೆಯಲಿಲ್ಲವಲ್ಲ ಅನ್ನುವ ಅತೃಪ್ತಿ ಉಳಿಯೋದಿಲ್ಲವೋ, ಅದು ಬ್ರಹ್ಮಾನಂದ. ಅದೇ ನಿಜವಾದ ಆನಂದ, ಒರಿಜಿನಲ್ ಆನಂದ, ಸಹಜ ಆನಂದ. ಐಸ್ ಕ್ರೀಮ್ ತಿಂದ್ವಿ ಆನಂದ ಅನಿಸ್ತು, ಐಸ್ ಕ್ರೀಮ್ ಕೊಟ್ಟಿಲ್ಲ ದುಃಖ. ತಾನ ತಾನ ಎಲ್ಲರೂ ಐಸ್ ಕ್ರೀಮ್ ಮಾಡ್ತಿದ್ದಾರೆ, ಸ್ವಾಮೀಜಿ ಕೊಟ್ಟಿದ್ದ. ನೀ ಹೇಳುವ ತಂಗಿ ಸರಿನಾ, ಇದನ್ನು ಮಾಡೋದು ಮತ್ತೆ ನೆನಪು ಆಗುದಿಲ್ಲ ಕೊಡ್ಲಿಕ್ಕೆ, ಯಾಕಂದ್ರೆ ನಡೀತದೆ ನಡೀತದೆ. ಅದಕ್ಕೆ ಅವ್ರು ಹೇಳ್ತಾರಲ್ಲಿ, ಅರಿವೇ ನಾನು, ಅದು ಎಂಥ ಅರಿವು, ಆನಂದ ತಪ್ಪದ ಅರಿವು, ಸದಾ ಆನಂದಮಯವಾದ ಅರಿವು. ಯಾವ ಒಂದನ್ನು ಸೇರಿಸುವುದರಿಂದ ಆನಂದವು ಜಾಸ್ತಿ ಆಗೋದಿಲ್ಲ, ಯಾವ ಒಂದನ್ನು ಕಳೆದುಕೊಳ್ಳುವುದರಿಂದ ಆನಂದವು ಕಡಿಮೆ ಆಗೋದಿಲ್ಲ, ಅಂತಹ ಆನಂದವನ್ನು ಸಂಪದ್ಯತೆ. ಅದನ್ನು ಒಂದು ಸುಂದರವಾದ ಫ್ರೇಸ್ ಹೇಳ್ಕೊಡ್ತಾರೆ, ಬ್ರಹ್ಮ ಅಭಿನ್ನತ್ವ ವಿಜ್ಞಾನ. ಅಭಿನ್ನತ್ವ ವಿಜ್ಞಾನ, ಭಿನ್ನತ್ವ ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ, ಫ್ಯಾನ್ ಬೇರೆ, ಚೇರ್ ಬೇರೆ, ಕುರ್ಚಿ ಬೇರೆ, ಅದು ಬೇರೆ, ಇದು ಬೇರೆ, ಭಿನ್ನತ್ವ. ಅಭಿನ್ನತ್ವ ಅಂದ್ರೆ ನ ಭಿನ್ನ, ಭಿನ್ನವಲ್ಲದೇ ಇರುವಂತಹ ಆನಂದ. ಅಭಿನ್ನತ್ವ ವಿಜ್ಞಾನ, ಇಂತಹ ಜ್ಞಾನ ನೀನು ಪಡೆದದ್ದಾದರೆ ಭವಮೋಕ್ಷಸ್ಯ ಕಾರಣಂ, ಸಂಸಾರದ ಬಿಡುಗಡೆಗೆ ಇದು ಕಾರಣವಾಗುತ್ತದೆ. ಹಾಗಾದ್ರೆ ಸಂಸಾರದ ಬಿಡುಗಡೆಗೆ ಏನು ಬೇಕು? ಡೈವರ್ಸ್ ಬೇಕು ಅಲ್ಲ, ರೆಸಿಗ್ನೇಷನ್ ಬೇಕು ಅಲ್ಲ, ಏನ್ ಬೇಕು? ಬೇಕು ಸಂಸಾರದಿಂದ ಬಿಡುಗಡೆ ಹೊಂದಲಿಕ್ಕೆ ಏನು ಬೇಕು? ಅಭಿನ್ನ ಬ್ರಹ್ಮನು ನಾನೇ, ಭೇದರಹಿತವಾದ ಬ್ರಹ್ಮನೇ ನಾನು, ಸಮಸ್ತ ಸೃಷ್ಟಿಯನ್ನೇ ವ್ಯಾಪಿಸಿಕೊಳ್ಳುವಂತಹ ಆತ್ಮನೇ ನಾನು, ಮಂಗಳಕರವಾದ ಶಿವರೂಪನೇ ನಾನು, ಶಿವಸ್ವರೂಪನೇ ನಾನು ಅನ್ನುವುದು ಯಾರು ಪ್ರಸ್ಥಾನತ್ರಯಗಳ ಮೂಲಕವಾಗಿ ಸ್ಪಷ್ಟಪಡಿಸಿಕೊಂಡಿರ್ತಾರೋ ಅವಶ್ಯವಾಗಿಯೂ ಅವರು ಮೋಕ್ಷವನ್ನು ಹೊಂದಿರುತ್ತಾರೆ. ಇದು ಹೆಂಗ್ರಿ ಸಾಧ್ಯ? ಇಂಥ ಜ್ಞಾನ, ಇಂತಹ ಅತ್ಯಂತ ವ್ಯಾಲ್ಯೂಯಬಲ್, ಅತ್ಯಂತ ಮೌಲ್ಯದಿಂದ ಕೂಡಿದ ಈ ಜ್ಞಾನವು ಹೇಗೆ ಸಾಧ್ಯ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧ ಪರಂ ಸ್ವತಃಸಿದ್ಧಂ ನಿತ್ಯಾನಂದೈಕರಸಂ ಪ್ರತ್ಯಗ ಅಭಿನ್ನಂ ನಿರಂತರಂ ಜಯತಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ವಿಶುದ್ಧ ಪರಂ ಸ್ವತಃ ಸಿದ್ಧಂ. ಅದೇ ವಿಶುದ್ಧಂ ಮಾಡ್ರಿ ಅಂದ್ರೆ ಛಂದಸ್ಫೂರ್ತಿ ಆಗ ವಿಶುದ್ಧಂ ಪರಂ ಸ್ವತಃ ಸಿದ್ಧಂ ನಿತ್ಯಾನಂದೈಕರ ಸಂಪ್ರತ್ಯಗ ಅಭಿನ್ನಂ ನಿರಂತರಂ ಜಯತಿ.